उन्होंने अपनी ख्वाहिशों को नंबर दो पर रखा। कभी समझौता नहीं किया। आज मैं उनके लिए घर बनवा रहा हूं और अब बारी मेरी है समझौता ना करने की, क्योंकि घर जिंदगी में सिर्फ एक ही बार बनता है। तभी तो सीमेंट भी चुना, तो देश का नंबर एक अल्ट्राटेक। घर एक, मौका एक, इसलिए सीमेंट भी देश का नंबर एक अल्ट्राटेक। हेलो। हाँ, येन है अक्का, प्रॉब्लम आ गई थी। येन आता अप्पाजी कोएड कॉलेज ना डिग्री मोड़क बाड़ अन्ना कत्तर, अदक्कना येन माड़ी अंत ना तिली बलतु। अय्यो, निन वन विषय हेळोदना मर्तिद्नी, महिला विवि ओळग डिग्री कोर्स ना चालू माड्यार, अल्ले माडिस्ला। हौद, हंगरे ना अप्पाजीगे अल्ले अडमिशन माडिस्तेनी। आकाशवाणी ಧಾನ್ಯಗಳೆಂದು ಕಡೆಗಣಿಸದಿರಿ, ಹಿರಿಧಾನ್ಯಗಳು ಇವು ಸಿರಿಧಾನ್ಯಗಳು, ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ. ವಿಶ್ವಸಂಸ್ಥೆ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವನ್ನಾಗಿ ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ವಿಶ್ವದ ಜನಜೀವನದ ಕ್ಷೇಮಾಭ್ಯುದಯದಲ್ಲಿ ಸಿರಿಧಾನ್ಯಗಳ ಮಹತ್ವವನ್ನ ಕುರಿತು ಜಾಗೃತಿ ಮೂಡಿಸುವ ವಿಶೇಷ ಸರಣಿ. ವಿಶೇಷ ಸರಣಿ ಹಳೆಯ ಹೊನ್ನು. ಹಳೆಯ ಹೊನ್ನು ಸಿರಿಧಾನ್ಯಗಳ ಬೇಸಾಯ ಹಾಗೂ ವ್ಯವಹಾರಗಳ ಬಗೆಗಿನ ಎಲ್ಲ ಅಂಶಗಳ ಮೇಲೆ ಬೆಳಕು ಚೆಲ್ಲುವ ಸಮಗ್ರ ಸರಣಿ. ಹಳೆಯ ಹೊನ್ನು. ಹಳೆಯ ಹೊನ್ನು ಇಂದಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯ ಜವಾಬ್ದಾರಿಗಳು ಮತ್ತು ಚಟುವಟಿಕೆಗಳ ಕುರಿತು ಹೈದರಾಬಾದಿನ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯ ಕೃಷಿ ವಿಜ್ಞಾನಿಯಾಗಿರುವ ಡಾಕ್ಟರ್ ಸಂಗಪ್ಪ ಅವರೊಂದಿಗೆ ಸಂದರ್ಶನ ಭಾಗ 3. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಹಳೆ ಹೊನ್ನು ಸರಣಿಯ ಮತ್ತೊಂದು ಕಾರ್ಯಕ್ರಮಕ್ಕೆ ತಮಗೆಲ್ಲ ಹೃತ್ಪೂರ್ವಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗ ನಮ್ಮ ಜೊತೆಗೆ ಭಾಗವಹಿಸುವುದಕ್ಕೆ ಮತ್ತು ತಮ್ಮ ಅನುಭವ ವಿಚಾರಗಳನ್ನು ಹಂಚಿಕೊಳ್ಳುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಹೈದರಾಬಾದಿನ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲ್ಲೆಟ್ಸ್ ರಿಸರ್ಚ್ನ ಕೃಷಿ ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ಸಂಗಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಸಂಗಪ್ಪ ಅವರು ಕೃಷಿ ವಿಸ್ತರಣಾ ವಿಭಾಗದೊಳಗ ಹಿರಿಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ತಮಗ ಗೊತ್ತಿರಬಹುದು, ಅಂತಾರಾಷ್ಟೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದೊಳಗೆ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯನ್ನು ನೋಡಲ್ ಏಜೆನ್ಸಿಯಾಗಿ ಕೇಂದ್ರ ಸರ್ಕಾರ ಗುರುತಿಸಿದೆ. ಅದಕ್ಕಾಗಿ ಈ ಸಂದರ್ಭದೊಳಗೆ ಯಾವ ರೀತಿಯಾದಂತಹ ಜವಾಬ್ದಾರಿಗಳು ಈ ಸಂಸ್ಥೆಯ ಮೇಲೆ ಇವೆ ಮತ್ತು ಸಂಸ್ಥೆಯ ಚಟುವಟಿಕೆಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಸಂಪೂರ್ಣವಾಗಿ ಮಾಹಿತಿ ಮಾಡಿಕೊಳ್ಳೋಣ. ಈ ವಿಚಾರಗಳನ್ನು ತಿಳಿಸಿಕೊಡೋದಕ್ಕೆ ಈಗಾಗಲೇ ಹೇಳಿದಂಗೆ ಡಾಕ್ಟರ್ ಸಂಗಪ್ಪ ಅವರು ನಮ್ಮ ಜೊತೆಗೆ ದೂರವಾಣಿಯೊಳಗೆ ಮಾತಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಡಾಕ್ಟರ್ ಸಂಗಪ್ಪ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ಸರ್ ನಮಸ್ಕಾರ, ಮತ್ತೆ ಎಲ್ಲಾ ಕೇಳಿಗರಿಗೂ ನನ್ನ ಅನಂತ ನಮಸ್ಕಾರಗಳು. ಈಗ ನೋಡ್ರಿ ಡಾಕ್ಟರ್, ಈಗ ಕಲ್ತಿರ್ತಾರೆ, ಡಿಗ್ರಿ ಆಗಿರ್ತದೆ, ಮುಂದೆ ಏನ್ ಮಾಡಬೇಕು ಅನ್ನುವಂತಹ ಒಂದು ವಿಚಾರದೊಳಗ ಅವರು ದ್ವಂದ್ವದೊಳಗಿರ್ತಾರೆ. ಏನ್ ಮಾಡಬೇಕಪ್ಪ, ಕೆಲಸ ಸಿಗ್ತಾ ಇಲ್ಲ, ಅಥವಾ ಕೆಲಸ ಮಾಡೋದಕ್ಕಿಂತ ಒಂದ್ ಯಾವ್ದಾದ್ರಿಂದ ಉದ್ಯಮ ಮಾಡೋಣ, ಬಿಸ್ನೆಸ್ ಮಾಡೋಣ ಅನ್ನುವಂತಹ ಒಂದು ಲೆಕ್ಕದೊಳಗಿರ್ತಾರೆ. ಅಂಥವರಿಗೆ ಈ ಸಿರಿಧಾನ್ಯದ ಉದ್ಯಮ ಎಷ್ಟರ ಮಟ್ಟಿಗೆ ಅವರ ಬದುಕನ್ನ ಒಂದು ಒಳ್ಳೆ ಹಾದಿಯೊಳಗೆ ತಗೊಂಡು ಹೋಗೋದಕ್ಕೆ ಯಾವ ರೀತಿ ಅನುಕೂಲ ಆಗ್ತದೆ, ಮತ್ತೆ ಅವರಿಗೆ ಯಾವ ರೀತಿ ತಾವು ಮಾರ್ಗದರ್ಶನ ಮಾಡ್ತೀರಿ? ಸರ್, ಈ ತರದ ಹಳ್ಳಿ ಯುವಕರಾಗಿರ್ಬೋದು ಅಥವಾ ಉದ್ಯಮೆದಾರನ ಅನ್ಕೊಂಡಿರುವಂತ ಗ್ರಾಜುಯೇಟ್ಸ್ ನ ಈಗಾಗಲೇ ಒಂದು 300 ರೈತರಿಗೆ ಬದುಕು ಕಟ್ಕೊಳ್ಳಕ್ಕೆ ಸಹಾಯ ಮಾಡಿಕೊಟ್ಟಿವಿ. ಈಗ ಸಿರಿಧಾನ್ಯಗಳನ್ನ ಉಪಯೋಗ ಮಾಡಿಕೊಂಡು ಎಷ್ಟರ ಮಟ್ಟಿಗೆ ನಾವು ಸಿರಿಧಾನ್ಯಗಳನ್ನೇ ಸಂಪೂರ್ಣವಾಗಿ ಕೊಡುವಂತಹ ಒಂದು ವ್ಯವಸ್ಥೆ ಮಾಡಿಕೊಳ್ಬಹುದು, ಇದು ಸಾಧ್ಯ ಅದನಾ, ಅಥವಾ ಅದಕ್ಕೆ ಬೇರೆ ಏನಾದರೂ ಮತ್ತೆ ಮಿಕ್ಸ್ ಮಾಡಿ ಮಿಶ್ರಣ ಮಾಡಿ ಕೊಡುವಂತಹ ವ್ಯವಸ್ಥೆ ಮಾಡಿಕೊಳ್ಬಹುದಾ? ಈ ಬಗ್ಗೆ ಏನು ತಾವು ಕಾರ್ಯ ಮಾಡ್ತಾ ಇದ್ದೀರಿ? ಸರ್, ನೀವು ಹೇಳಿರುವ ಹಾಗೆ ಪ್ರಸ್ತುತ ಸರದಸ್ತ ಏನಪ್ಪಾ ಅಂತಂದ್ರೆ ಮೆಕ್ಕೆಜೋಳ ಅಥವಾ ಬೇರೆ ಕಾಳುಗಳನ್ನ ನಾವು ನಮ್ದು ಪಶುಪಾಲನೆಯಲ್ಲಿ ಕೊಟ್ಟಿರ್ತೀವಿ. ಆದ್ರೆ ಸಿರಿಧಾನ್ಯದ ಉತ್ಪಾದನೆ ಅದು ಉತ್ಪಾದಕತೆನೆ ಕಡಿಮೆ ಇರೋದ್ರಿಂದ ಬೇಡಿಕೆ ಹೆಚ್ಚೈತೆ. ಸೊ ಬೇಡಿಕೆ ಹೆಚ್ಚಿರೋದ್ರಿಂದ ಸರ್ ನಾವು ಸದ್ಯದ ಮಟ್ಟಿಗೆ ಪಶುಪಾಲನೆಯಲ್ಲಿ ಕಾಳುಗಳನ್ನ ಯೂಸ್ ಮಾಡ್ತಾ ಇಲ್ಲ. ಯಾವ್ದೇ ರೈತರಾಗಿರ್ಬೋದು ಅವರು ಬೆಳೆದಿರುವಂತ ಸಿರಿಧಾನ್ಯ ಮಾರ್ಕೆಟ್ದಾಗ ಒಂದು ಒಂದ್ ಲೆವೆಲ್ಗೆ ಒಳ್ಳೆ ಬೆಲೆ ಬಂದಿರುತ್ತೆ, ನೀವು ಮೆಕ್ಕೆಜೋಳನೋ ಅಥವಾ ಬೇರೆ ಕಾಳುಗಳನ್ನ ಕಂಪೇರ್ ಮಾಡಿದಾಗ. ಬಟ್ ಆದ್ರೆ ಈ ಸಿರಿಧಾನ್ಯದಲ್ಲಿ ಮೇವಿನ ತಳಿಗಳನ್ನು ಅದಾವ ಸರ್, ಎಸ್ಪೆಷಲಿ ನಮ್ದು ಜೋಳದಾಗ ಮಲ್ಟಿಕಟ್ ಆಮೇಲೆ ಸಿಂಗಲ್ ಕಟ್ಟು ಈ ತರದ್ದು ನಮ್ದು ಕಲ್ಟಿವರ್ಸ್ ಏನದಾವ ತಳಿಗಳನ್ನ ಯೂಸ್ ಮಾಡ್ಕೊಂಡು ನಾವು ಪಶುಪಾಲನೆಯಲ್ಲೇ ಯೂಸ್ ಮಾಡ್ಕೋಬಹುದು. ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ ಸರ್, ಸಿರಿಧಾನ್ಯ ಆಧಾರಿತ ಮೇವ್ ಏನಿದ್ದಿರುತ್ತ ಅದನ್ನ ಪೌಡರ್ ಬ್ಲಾಕ್ ಆಗಿ ಯೂಸ್ ಮಾಡ್ಕೊಳ್ಳೋಂಥದ್ದು ಒಂದು ಅವಕಾಶ ಐತೆ. ಹೆಂಗಪ್ಪ ಅಂತಂತಂತಂದ್ರೆ ಲೀನ್ ಪೀರಿಯಡ್ ಅಲ್ಲಿ ಅಂತಂತಂತಂದ್ರೆ ಈಗ ಬೇಸಿಗೆ ಆಗಿರ್ಬೋದು ಅಥವಾ ಮಳೆ ಕಡಿಮೆನೋ ಜಾಸ್ತಿ ಆಗಿರುವಂತಹ ಸನ್ನಿವೇಶದಾಗ ಸಿರಿಧಾನ್ಯ ಆಧಾರಿತ ಮೇವ್ನ ಪೌಡರ್ ಬ್ಲಾಕ್ ಆಗಿ ಅದನ್ನ ನಾವು ಜಾಸ್ತಿ ದಿವಸ ಸಂಗ್ರಹಣೆ ಮಾಡಿ ಬೇಕಾಗಿರುವಂತ ಸಮಯದಲ್ಲಿ ಯೂಸ್ ಮಾಡ್ಕೊಳ್ಳುವಂತದ್ದು ಅವಕಾಶ ಐತೆ. ನಮಗ ಬೇಕಾದಾಗ ಅದನ್ನ ಉಪಯೋಗ ಮಾಡ್ಕೊಳ್ಳೋದು ಮೇವಾಗಿ ಉಪಯೋಗ ಮಾಡ್ಕೋಬಹುದು ಸರ್. ಹೌದು, ಇದರಿಂದ ಹಾಲಿನ ಇಳುವರಿ ಜಾಸ್ತಿ ಆಗಿರುವಂತದ್ದು ಎಕ್ಸಾಂಪಲ್ ತದವು ಸಂಶೋಧನೆ ಮುಖಾಂತರ ಕಂಡು ಬಂದೈತೆ. ಸೊ ಈ ತರದ ಸಿರಿಧಾನ್ಯ ಆಧಾರಿತ ರೈತರು ನಾವು ಬೆಳೆದಿರುವಂತದ್ದು ಸಿರಿಧಾನ್ಯದ ಮೇವ್ನ ಈ ತರ ಪೌಡರ್ ಬ್ಲಾಕ್ ಆಗಿ ಯೂಸ್ ಮಾಡ್ಕೊಳ್ಳುವಂತದ್ದು ಒಂದು ಅವಕಾಶ. ಎರಡನೇ ಅವಕಾಶ ಏನಪ್ಪಾ ಅಂತಂತಂದ್ರೆ, ನಾವು ಕಾಳನ್ನ ಸಂಸ್ಕರಣೆ ಮಾಡಿರ್ತೀವಿ, ತಿಪ್ಪೆ ತೆಗೆದಿರ್ತೀವಿ ನಮ್ದು ಸಿರಿಧಾನ್ಯದಲ್ಲಿ ನವಣೆದಾಗಿರ್ಬೋದು ಆಮೇಲೆ ನಮ್ದು ಸಾಮೆ ಆಗ್ತು ಹರಕ ಆಗಿರ್ಬೋದು ಕೂದಲು ಬರಗುದಲ್ಲಿ ತಿಪ್ಪೆ ತೆಗೆದೇನ ಅಕ್ಕಿ ಮಾಡಿರ್ತೀವಲ್ಲ ಸರ್, ಅಷ್ಟೇನು ಕೂಡ ನಾವು ಪಶುಪಾಲನೆಯಲ್ಲಿ ಹೈನುಗಾರಿಕೆಯಲ್ಲಿ ಯೂಸ್ ಮಾಡ್ಕೋಬಹುದು. ಸೊ ಅದರಲ್ಲಿ ಹೆಚ್ಚಿನ ಪ್ರಮಾಣದ ಫೈಬರ್ ಆಮೇಲೆ ನಮ್ ಬೇಕಾಗಿರುವಂತ ಎಲ್ಲಾ ಪೋಷಕಾಂಶಗಳು ಇರೋದ್ರಿಂದ ಅದರಿಂದ ಹಾಲಿನ ಇಳುವರಿ ಹಾಗೂ ಪಶುಪಾಲನೆಯಲ್ಲಿ ಯೂಸ್ ಮಾಡ್ಕೊಂಡ್ರೆ ಇನ್ನಷ್ಟು ಹೆಚ್ಚಿನ ಪ್ರಮಾಣದ ಲಾಭ ಗಳಿಸಬಹುದು ಅನ್ನೋದು ನಮ್ಮ ಸಂಶೋಧನೆ ಮುಖಾಂತರ ಕಂಡುಬಂದಿದೆ. ಅಂದ್ರೆ ಡಾಕ್ಟರ್ ತಾವು ಹೇಳೋದು ಹೈನುಗಾರಿಕೆಗೆ ಈ ಸಿರಿಧಾನ್ಯಗಳ ಮೇವು ಬಹಳ ಒಳ್ಳೇದು ಅನ್ನುವಂತ ಒಂದು ವಿಚಾರವನ್ನ ಹೇಳಿದ್ರಲ್ಲ. ಹೌದು ಸರ್. ಅಂದ್ರೆ ಡಾಕ್ಟರ್ ತಾವು ಹೇಳೋದು ಹೈನುಗಾರಿಕೆಗೆ ಮತ್ತೆ ಹಾಲಿನ ಇಳುವರಿಯನ್ನು ಹೆಚ್ಚು ಮಾಡುವಂತಹ ಒಂದು ಸಂದರ್ಭದೊಳಗ ಸಿರಿಧಾನ್ಯಗಳು ಉಪಯುಕ್ತವಾದಂತಹ ಮೇವು ಆಗಬಹುದು ಅನ್ನುವಂತಹ ವಿಚಾರ ತಮ್ದು. ಹೌದು ಸರ್. ಇನ್ನೊಂದು ವಿಚಾರವನ್ನ ಹೇಳಿದ್ರಿ, ಬಹುಶಃ ಇಲ್ಲಿ ತನಕ ನಾವು ಅದನ್ನ ಕೇಳಿರಲಿಲ್ಲ, ನಮ್ಮ ರೈತರು ಕೂಡ ಕೇಳಿರಲಿಲ್ಲ. ಏನಂತಂದ್ರ ಈ ಉಪ ಉತ್ಪನ್ನಗಳು ಏನು ಬರ್ತಾವ ಅವುಗಳನ್ನ ನಾವು ಸಿಮೆಂಟ್ ಇಂಡಸ್ಟ್ರಿ ಒಳಗೆ ಉಪಯೋಗ ಮಾಡ್ಕೊಳ್ಬಹುದು ಅನ್ನುವಂತಹ ಮಾತನ್ನ ಕೂಡ ತಾವು ಹೇಳಿದ್ರಿ. ಇದೇ ರೀತಿಯಾಗಿ ಯಾವ ರೀತಿ ಸಿರಿಧಾನ್ಯಗಳ ಉಪ ಉತ್ಪನ್ನಗಳನ್ನ ನಾವು ಬೇರೆ ಬೇರೆ ಉದ್ಯಮಗಳಲ್ಲಿ ಉಪಯೋಗ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಏನಾದ್ರು ಹೇಳಬಹುದಾ ಸರ್? ಅತಿ ಮುಖ್ಯವಾಗಿ ನನ್ನ ಹತ್ರ ಇರುವ ಮಾಹಿತಿ ಪ್ರಕಾರಪ್ಪ ಅಂತಂತಂದ್ರೆ ಸಾಮೆ. ಸಾಮೆಯಿಂದ ನಾವೇನ ಧ್ಯಾನ ಅಥವಾ ಸಿಪ್ಪೆನ ಅಂತ ಹೇಳಿರ್ತೀವಿ, ಆ ಸಿಪ್ಪೆನ ಯೂಸ್ ಮಾಡಿಕೊಂಡು ನಮ್ದು ಕಾಸ್ಮೆಟಿಕ್ ಇಂಡಸ್ಟ್ರಿಯಲ್ಲಿ ಬ್ಯೂಟಿ ಪಾರ್ಲರ್ ಪ್ರೊಡಕ್ಟ್ ರೆಡಿ ಮಾಡ್ಕೊಳಕ್ ಯೂಸ್ ಮಾಡ್ತಾ ಇದಾರೆ. ಸೊ ಇದರಿಂದ ನಮ್ ದೇಶದಲ್ಲಿ ಇದ್ರ ಬಗ್ಗೆ ಇನ್ನ ಸಂಶೋಧನೆ ನಡೀತಾ ಇದೆ. ಆದ್ರೆ ಸರ್, ನಮ್ದು ಬೇರೆ ದೇಶದಲ್ಲಿ ಇದ್ರ ಮೇಲೆ ಆಲ್ರೆಡಿ ಒಂದು ಉತ್ಪನ್ನ ರೆಡಿ ಮಾಡಿ ಅವರು ಉಪಯೋಗಿಸ್ತಾ ಇದಾರೆ. ಸೊ ಈ ತರದೊಂದು ನಾವು ಯಾವ್ದಾದ್ರು ಒಂದು ಕೈಗಾರಿಕೆಗೆ ಅಥವಾ ಇಂಡಸ್ಟ್ರಿಗಳಿಗೆ ಲಿಂಕ್ ಮಾಡ್ಬಿಟ್ರೆ ನಮ್ ರೈತರಿಗೆ ಹೆಚ್ಚಿಗೆ ಬೆಲೆ ಬಂದ್ಬಿಡುತ್ತೆ ಸಿರಿಧಾನ್ಯ ಬೆಳೆಯವರಿಗೆ. ಇನ್ನೊಂದೇನಪ್ಪಾ ಅಂತ ಹೇಳಂತಂದ್ರೆ, ನಾವು ಜೋಳನ ಬರೀ ರೊಟ್ಟಿ ತಿನ್ನೋಕೆ ಅಥವಾ ಜೋಳದಿಂದ ನುಚ್ಚು ಮಾಡ್ಕೊಂಡು ತಿನ್ನೋದಾಗಿರ್ಬೋದು ಅಥವಾ ಇನ್ನ ಯಾವ್ದೋ ಲೋಕಲ್ ರೆಸಿಪೀಸ್ ಬಗ್ಗೆ ವಿಚಾರ ಮಾಡ್ತಿರ್ತೀವಿ ಸರ್. ಆದ್ರೆ ಜೋಳದಿಂದ ಕೂಡ ಒಂದು ಮಾತ್ರೆ ಅಂತಂದ್ರೆ ಟ್ಯಾಬ್ಲೆಟ್ಸ್ ರೆಡಿ ಮಾಡಿದ್ದಾರೆ. ಅದರಿಂದ ಏನಪ್ಪಾ ಅಂತಂದ್ರೆ, ನಮಗ್ ಬೇಕಾಗಿರುವಂತದ್ದು ಮೈಕ್ರೋ ನ್ಯೂಟ್ರಿಯಂಟ್, ಕಿರು ಪೋಷಕಾಂಶಗಳಿಗೆ ಏನ್ ನಮ್ಮ ದೇಹಕ್ಕೆ ಅವಶ್ಯಕತೆ ಇದ್ದಿರ್ತಾವೋ, ಕ್ಯಾಲ್ಸಿಯಂ ಆಗಿರ್ಬೋದು ಐರನ್ ಆಗಿರ್ಬೋದು, ಇಂಥದ್ನ ಎಕ್ಸ್ಟ್ರಾಕ್ಟ್ ಮಾಡಿ ಜೋಳದಿಂದ ಮಾತ್ರೆಗಳನ್ನು ಕೂಡ ರೆಡಿ ಮಾಡಿರುವಂತದ್ದು ಉದಾಹರಣೆಗಳದು. ಇವನ್ ಇವು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ನಮ್ ಅಮೆಜಾನ್ ನಲ್ಲಿ ಕೂಡ ಸಿಗ್ತಾ ಇದೆ ಅಂತ. ಅಂದ್ರೆ ಈಗಾಗಲೇ ಅದು ಲಭ್ಯ ಅದಾವ ಅಂತೀರಿ ಅಂತ ಟ್ಯಾಬ್ಲೆಟ್ಗಳು? ಲಭ್ಯ ಅದಾವ ಸರ್, ಮಾರುಕಟ್ಟೆಯಲ್ಲಿ ಲಭ್ಯ ಅದಾವ. ನಮ್ ಫೇಮಸ್ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಮೆಜಾನ್ ನಲ್ಲಿ ಹುಡುಕಿ ಇದನ್ನ ನಾವು ಉಪಯೋಗಿಸಬಹುದು. ಬಟ್ ಇನ್ನ ಅದ್ರ ಬಗ್ಗೆ ಹೆಚ್ಚಿನ ಮಟ್ಟದ ಸಂಶೋಧನೆ, ಆ ಟ್ಯಾಬ್ಲೆಟ್ಸ್ ಪ್ರಭಾವ ಏನೈತಿ ನಮ್ಮ ಆರೋಗ್ಯದ ಮೇಲೆ ಅನ್ನೋದ್ರ ಬಗ್ಗೆ ಸಂಶೋಧನೆ ಆಗ್ಬೇಕಿ. ಸೊ ಅದನ್ನ ಸಂಶೋಧನೆ ಇನ್ನ ಎರಡ್ ಮೂರು ವರ್ಷದಲ್ಲಿ ಆಗಿ ಸಿರಿಧಾನ್ಯದ ಮುಖಾಂತರ ಇನ್ನ ಈ ತರದ ಯಾವ್ಯಾವ ಮಾತ್ರೆಗಳು ಗುಳಿಗೆಗಳನ್ನ ಮಾಡಬಹುದು, ಥೆರಪೆಟಿಕ್ ಇಂಡಸ್ಟ್ರಿ ಆಗಿರ್ಬೋದು, ಫಾರ್ಮಸೆಟಿಕಲ್ ನಲ್ಲಿ ಆಗಿರ್ಬೋದು ಅಥವಾ ನ್ಯೂಟ್ರಾಸೆಟಿಕಲ್ ನಲ್ಲಿ, ಸಿರಿಧಾನ್ಯ ಆಧಾರಿತ ಎಲ್ಲದ ಉತ್ಪನ್ನಗಳನ್ನು ಉಪ ಉತ್ಪನ್ನಗಳನ್ನು ಕೂಡ ಮಾಡುವಂತದ ಅವಕಾಶ ಇರೋದನ್ನ ನಾವು ಸಂಶೋಧನೆ ಮುಖಾಂತರ ಹೊರತರ್ತೀವಿ ಸರ್. ಒಳ್ಳೇದು ಡಾಕ್ಟರ್. ಒಂದು ವಿಚಾರ ಏನಪ್ಪಾ ಅಂತಂದ್ರ, ಈಗ ನಮ್ಮ ದೇಶದೊಳಗಂತೂ ಸಾಕಷ್ಟು ತಿನಿಸುಗಳನ್ನ ನಾವು ಸಾಂಪ್ರದಾಯಿಕವಾಗಿ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸಿರಿಧಾನ್ಯಗಳನ್ನು ಬಳಸಿ ಸಾಕಷ್ಟು ತಿಂಡಿಗಳನ್ನ ಇವತ್ತಿನ ದಿವಸ ನಾವು ಸೇವಿಸಬಹುದು ಮತ್ತೆ ಅದನ್ನ ಮಾರಾಟ ಕೂಡ ಮಾಡಬಹುದು. ಈಗ ತಮ್ಮ ಜವಾಬ್ದಾರಿ, ಇಡೀ ವಿಶ್ವವೇ ತಮ್ಮ ಜವಾಬ್ದಾರಿ ಆಗಿದೆ ಸಿರಿಧಾನ್ಯಗಳ ಜಾಗೃತಿಗಾಗಿ, ಇಡೀ ವಿಶ್ವವನ್ನೇ ತಮ್ಮ ಒಂದು ಪ್ಲೇ ಗ್ರೌಂಡ್ ಆಗಿದೆ ಅಂತ ಹೇಳಿ ಹೇಳಬಹುದು. ಇಂಥ ಒಂದು ಸಂದರ್ಭದೊಳಗ ಬೇರೆ ಬೇರೆ ದೇಶಗಳಲ್ಲಿ ಒಳ್ಳೊಳ್ಳೆ ತಿನಿಸುಗಳಿರ್ತಾವ, ಸಿರಿಧಾನ್ಯಗಳನ್ನ ಬಳಸಿ ಮಾಡಿರುವಂತಹ ತಿನಿಸುಗಳು, ಅವುಗಳನ್ನ ಭಾರತಕ್ಕೆ ತಂದು ಅಥವಾ ಭಾರತದ ತಿನಿಸುಗಳೇನದಾವ ಬೇರೆ ಕಡೆ ಪ್ರಸಾರ ಆಗುವಂತಹ ಒಂದು ವ್ಯವಸ್ಥೆ, ಅಂದ್ರೆ ಒಂದು ಇಲ್ಲಿಂದ ಅಲ್ಲಿ ಅಲ್ಲಿಂದಲ್ಲಿ ಅನ್ನುವಂತಹ ಒಂದು ವಿಚಾರ, ಅಲ್ಲಿ ಆಹಾರ ಪದಾರ್ಥಗಳನ್ನ ಇಲ್ಲಿ ತಗೊಂಡ್ ಬರೋದು, ಇಲ್ಲಿ ಆಹಾರ ಪದಾರ್ಥಗಳನ್ನ ಅವ್ರಿಗೆ ಕೊಡೋದು, ಒಟ್ಟಿನೊಳಗೆ ಇಡೀ ವಿಶ್ವದೊಳಗ ಎಲ್ಲಿ ಹೋದ್ರೂ ಎಲ್ಲಾ ಪದಾರ್ಥಗಳು ಸಿಗುವಂತಹ ಒಂದು ವ್ಯವಸ್ಥೆಯನ್ನ ಮಾಡುವಂತಹ ನಿಟ್ಟಿನೊಳಗೆ ಏನಾದರೂ ತಾವು ಕೆಲಸ ಮಾಡ್ತಾ ಇದ್ದೀರೋ ಹೆಂಗಂತ? ಸರ್, ನಿಮ್ದು ಪ್ರಶ್ನೆ ತುಂಬಾ ಮುಖ್ಯವಾದದ್ದು. ಆಮೇಲೆ ನಾವೊಂದು ವಿಷಯ ಹೇಳಕ್ಕೂ ಮರ್ತೇ ಬಿಟ್ಟಿದ್ದೆ ಇಲ್ಲಿವರೆಗಾದ್ರೂ, ನಾ ಆ ವಿಷಯನ ನೆನ್ಸ್ಕೊಳಕ್ ನಿಮ್ ಪ್ರಶ್ನೆ ನಂಗೆ ಸಹಾಯ ಆಗತ್ತೆ. ಸರಿ, ಮುಖ್ಯವಾಗಿ June 17 G20 ಏನ್ ನಾವು ಭಾರತದ ಈ ವರ್ಷ ಅಧ್ಯಕ್ಷತೆ ವಹಿಸುತ್ತೆ ಭಾರತ ನಮ್ ದೇಶ, ಹೌದು, ಆ 20 ರಾಷ್ಟ್ರಗಳಿಂದ ಕೃಷಿ ಮಂತ್ರಿಗಳು ನಮ್ ಸಂಸ್ಥೆಗೆ ಭೇಟಿ ಕೊಡ್ತಾ ಇದ್ರು. ಅವರು ಭೇಟಿ ಕೊಟ್ಟಾಗ ನೀವು ಹೇಳಿರುವಂತ ಪದಾರ್ಥಗಳನ್ನ ಅವ್ರು ಇಲ್ಲಿಂದ ನೋಡಿರ್ತಾರೆ, ಜೊತೆಯಲ್ಲಿ ಅವ್ರ ಕಡೆ ಇರುವಂತದ್ದು ಯೋಜನೆ ಆಗಿರ್ಬೋದು ಅಥವಾ ಒಂದು ಐಡಿಯಾ ನಾವೊಂದು ಹೇಳಿರ್ತೀವಿ ಯಾವುದೇ ತರದ ಸಿರಿಧಾನ್ಯ ಆಧಾರಿತ ರೆಸಿಪೀಸ್ ತಿಂಡಿ ತಿನಿಸುಗಳ ಬಗ್ಗೆ, ಅವರಿಂದ ನಮ್ಮಿಂದ ಅವರಿಗೆ ಅವರಿಂದ ನಮಗೆ ಅನ್ನುವ ಒಂದು ಸಭೆಯನ್ನ ಆಯೋಜಿಸಿ ಈ ತರ ಚರ್ಚೆ ಮಾಡತ್ತೀವಿ ಸರ್. ಆ ಚರ್ಚೆ ಮುಖಾಂತರ ನೀವು ಹೇಳಿರೋ ಹಾಗೆ ಒಂದು ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿಗೆ ಆಗ್ಬಿಡುತ್ತೆ. ಆಮೇಲೆ ಇನ್ನೊಂದು ವಿಷಯ ನಾನು ಹೇಳಕ್ ಇಷ್ಟಪಡ್ತೀನಿ, ನಾವು ಮೊನ್ನೆ ದುಬೈನಲ್ಲಿ ಅಂತಂದ್ರೆ ಹೋದ ವರ್ಷ ದುಬೈನಲ್ಲಿ ಒಂದು ಸಿರಿಧಾನ್ಯ ಆಧಾರಿತ ಸಭೆ ನಡೆಸಲಾಗಿತ್ತು, ಅದರಲ್ಲಿ ಕರ್ನಾಟಕದ ಜೊತೆ ಜೊತೆಯಲ್ಲಿ ಬೇರೆ ರಾಜ್ಯಗಳಿಂದ ಕೂಡ 6 ರೈತ ಉತ್ಪಾದಕರ ಸಂಸ್ಥೆಗಳು ಭಾಗವಹಿಸಿದ್ರು, ಹಾಗೂ 10 ಸ್ಟಾರ್ಟ್ಅಪ್ಸ್ ಸಿರಿಧಾನ್ಯ ಆಧಾರಿತ ಸ್ಟಾರ್ಟ್ಅಪ್ಸ್ ಗಳು ಕೂಡ ನಮ್ಮ ಸಂಸ್ಥೆ ಮುಖಾಂತರ ಆ ಕೃಷಿ ಇಲಾಖೆ ಭಾರತ ಸರ್ಕಾರದ ಕೃಷಿ ಮಂತ್ರಾಲಯದ ಸಹಾಯದಿಂದ ಭಾಗವಹಿಸಿದ್ರು. ಸೊ ಅದರಲ್ಲಿ ನಾವು ಸಿರಿಧಾನ್ಯ ಆಧಾರಿತ ರೆಸಿಪೀಸ್ ಯಾವ್ಯಾವ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಸಂಗ್ರಹಣ ಮಾಡಿ ಒಂದ್ ಬುಕ್ ನ ಹೊರ ತಂದಿದ್ದೀವಿ ನಮ್ ಸಂಸ್ಥೆ ಮುಖಾಂತರ. ಸೊ ಅದು ಆಲ್ರೆಡಿ ನಮ್ಮ ವೆಬ್ಸೈಟ್ ನಲ್ಲೂ ಹಾಕಿದೀವಿ. ಸೊ ಅದರ ಅಂತಾರಾಷ್ಟ್ರೀಯ ಮಟ್ಟದ ಸಿರಿಧಾನ್ಯ ಆಧಾರಿತ ರೆಸಿಪೀಸ್ ತಿಂಡಿ ತಿನಿಸುಗಳನ್ನು ನಾವು ನೋಡಬಹುದು, ಹಾಗೆ ನಮ್ದು ತಿಂಡಿ ತಿನಿಸುಗಳ ಬಗ್ಗೆ ಬರೆದಿರೋ ಮಾಹಿತಿ ಪುಸ್ತಕಗಳನ್ನು ಕೂಡ ನಮ್ಮ ವೆಬ್ಸೈಟ್ ನಲ್ಲಿ ಹಾಕಿದೀವಿ. ಸೊ ಬೇರೆ ರಾಷ್ಟ್ರದಿಂದ ಬಂದಿರುವ ಕ್ವೈರಿಗಳಿಗೆ ಯಾವ್ದೇ ತರದ ಮಾಹಿತಿ ಬೇಕಂದ್ರೂ ಕೂಡ ಅದನ್ನ ಅಕ್ಸೆಸ್ ಮಾಡಿ ಅವ್ರ ತಿಂಡಿ ತಿನಿಸುಗಳನ್ನು ಮಾಡ್ಕೋಬಹುದು. ಡಾಕ್ಟರ್, ಈಗ ತಮ್ಮ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಹೈದರಾಬಾದ್ ನಲ್ಲಿ ಎಲ್ಲಿದೆ, ಯಾರಾದ್ರೂ ಭೇಟಿ ಕೊಡಬೇಕು ಅಂತಂದ್ರೆ ಅವರಿಗೆ ವಿಳಾಸ ಹೇಳ್ತೀರಿ? ಖಂಡಿತವಾಗ್ಲಿ ಸರ್, ನಾ ಹೇಳಿದ ಹಾಗೆ ದಿನಾಲು ನಮ್ಮ ಸಂಸ್ಥೆಗೆ 100-150 ಜನ ಇಂಡಿವಿಜುವಲ್ ಆಗಿ ಬಂದಿರ್ತಾರೆ, ವೈಯಕ್ತಿಕವಾಗಿ ಬಂದು ಮಾಹಿತಿಯನ್ನು ಪಡ್ಕೊಂಡಿರ್ತಾರ. ಜೊತೆಯಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ, ಕೃಷಿ ವಿಶ್ವವಿದ್ಯಾಲಯಗಳಿಂದ ಹಾಗೂ ರೈತ ಉತ್ಪಾದಕರ ಸಂಸ್ಥೆಗಳಿಂದ, ಕೃಷಿ ಇಲಾಖೆಯಿಂದ ಹಲವಾರು ಜನ ಗುಂಪು ಕಟ್ಕೊಂಡು ನಮ್ಮ ಸಂಸ್ಥೆಗೆ ಭೇಟಿಯಾಗಿ ಇಲ್ಲಿ ನಡೆಯುತ್ತಿರೋ ಸಂಶೋಧನೆ ಹಾಗೂ ಚಟುವಟಿಕೆಗಳ ಬಗ್ಗೆ ತಿಳ್ಕೊಂಡಿರ್ತಾರೆ. ನಮ್ ಸಂಸ್ಥೆ ಬಂದ್ಬಿಟ್ಟು ರಾಜೇಂದ್ರ ನಗರ ಅಂದ್ರೆ ನೀವು ಏರ್ಪೋರ್ಟ್ ಹೋಗೋ ದಾರಿಯಲ್ಲೇ ಇದ್ದಿದ್ದು, ಅಥವಾ ಕರ್ನಾಟಕದಿಂದ ಬರ್ತಾ ಇದಾರೆ ಅಂತಂದ್ರೆ ನಮ್ದು ಆರಾಮ್ಗರ್ ಹತ್ರ ರಾಜೇಂದ್ರ ನಗರ ಅಂತ ಕೇಳಿದ್ರೆ ಯಾರು ಹೇಳಿರ್ತಾರೆ. ರಾಜೇಂದ್ರ ನಗರ ಭಾರಿ ಫೇಮಸ್. 1946 ಈ ನಮ್ದು ಸಂಸ್ಥೆನ ಸ್ಥಾಪನೆ ಆಗಕ್ಕೆ ಅಥವಾ ಕೃಷಿ ವಿಶ್ವವಿದ್ಯಾಲಯ ತೆಲಂಗಾಣ ಸ್ಥಾಪನೆ ಆಗಕ್ಕೆ ರಾಜೇಂದ್ರ ನಗರದಲ್ಲಿ ಜಗ ಹುಡುಕಾಡಿ ಅವಾಗಿಂದ ರಾಷ್ಟ್ರಪತಿಗಳು ಕೊಟ್ಟಿರೋದಾಯ್ತು ರಾಜೇಂದ್ರ ಪ್ರಸಾದ್ ಅವರು, ಅದ್ರ ಸಲುವಾಗಿ ಈ ಏರಿಯಾನ ರಾಜೇಂದ್ರ ನಗರ ಅಂತ ಹೇಳ್ತಾರೆ. ಸೊ ಅದಕ್ಕ ಇಲ್ಲಿ ಮೆಹಂದಿಪಟ್ಟಣಂ ಬಂದು ಕರ್ನಾಟಕದಿಂದ ನಮ್ ಮುಖ್ಯವಾಗಿ ಗುಲ್ಬರ್ಗ, ಬೀದರ್, ವಿಜಯಪುರದ ಬಂದ್ರೆ ಮೆಹಂದಿಪಟ್ಟಣಂ ನಲ್ಲಿ ಹೇಳ್ಕೊಂಡು ಆರಾಮ್ಗರ್ ಬರ್ತಿದ್ರು ಕೂಡ ರಾಜೇಂದ್ರ ನಗರಕ್ಕೆ ರೀಚ್ ಆಗ್ಬೋದು. ಡೈರೆಕ್ಟ್ ಆಗಿ ತಮ್ದೇ ಆದ ವೆಹಿಕಲ್ ನಲ್ಲಿ ಬರ್ತಾ ಇದ್ರಿ ಅಂತಂತಂದ್ರೆ ನಮ್ಗೆ ರಾಜೇಂದ್ರ ನಗರ ನಮ್ದು NH-65 ಹೆದ್ದಾರಿ ಮುಖಾಂತರ ಕೂಡ ಡೈರೆಕ್ಟ್ ರಾಜೇಂದ್ರ ನಗರಕ್ಕೆ ಬರ್ಬೋದು ಸರ್. ನಮ್ ಸಂಸ್ಥೆ ಈಗ ಕರ್ನಾಟಕದಿಂದ ಬರ್ತಾ ಇದ್ದೀರಂತಂದ್ರೆ ನಮ್ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ ಯಾವ್ದೇ ರೈತರು ಅಥವಾ ಉದ್ಯಮಶೀಲ ಆಗ್ಬೇಕಾಗಿರುವಂತ ಅನ್ಕೊಂಡಿರುವಂತ ಹಳೆ ಯುವಕರಾಗಿರ್ಬೋದು ಅಥವಾ ಸ್ವಸಹಾಯ ಸಂಘದವರು ಕೂಡ ನಮ್ಮ ಸಂಸ್ಥೆಗೆ ಭೇಟಿ ಮಾಡಿ ಇಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳ ಬಗ್ಗೆ ತಿಳ್ಕೊಬಹುದು. ಇನ್ನೊಂದೇನಪ್ಪಾ ಅಂತಂದ್ರೆ, ಈಗಾಗಲೇ ಕರ್ನಾಟಕದಲ್ಲಿ ಎರಡು ಉತ್ತಮವಾದಂತ ರೈತ ಉತ್ಪಾದಕರ ಸಂಸ್ಥೆಗಳ ಸ್ಥಾಪನೆ ಮಾಡಿ ಅಲ್ಲಿ ಕೂಡ ಈ ತರದ ವ್ಯವಸ್ಥೆ ಮಾಡ್ತಾ ಇದೀವಿ, ತರಬೇತಿ ಆಗಿರ್ಬೋದು ಅಥವಾ ಚಟುವಟಿಕೆಗಳ ಬಗ್ಗೆ ತಿಳ್ಕೊಳಕ್ಕೆ. ಸೊ ಆಳಂದ ತಾಲೂಕದಲ್ಲಿ ಇರುವಂತ ರೈತ ಉತ್ಪಾದಕರ ಸಂಸ್ಥೆಗೂ ಭೇಟಿ ಕೊಡ್ಬೋದು, ಹಾಗೂ ಬೀದರ್ ಜಿಲ್ಲೆಯಲ್ಲಿರುವ ಹುಲ್ಸೂರು ರೈತ ಉತ್ಪಾದಕರ ಸಂಸ್ಥೆಗೂ ಭೇಟಿ ಕೊಟ್ರೆ ಇಲ್ಲಿರುವಂತದ್ದ ಮಾಹಿತಿನ ಅಲ್ಲೂ ಸಿಗುತ್ತೆ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಶಾಲಾ ವಿದ್ಯಾರ್ಥಿಗಳಾಗಲಿ ಅಥವಾ ಕಾಲೇಜ್ ವಿದ್ಯಾರ್ಥಿಗಳಾಗಲಿ ಸ್ಕೂಲ್ ವತಿಯಿಂದ ವಿಸಿಟ್ ಮಾಡೋದಕ್ಕೆ ಭೇಟಿ ಕೊಡೋದಕ್ಕೆ ಅವರೇನಾದರೂ ಮೊದಲೇ ಪರ್ಮಿಷನ್ ತಗೋಬೇಕಾ ಅಥವಾ ತಮ್ಮ ಹತ್ರ ಬಂದು ಇಲ್ಲ ನಾವು ಇವತ್ತು ಬಂದೀವಿ ಹೈದರಾಬಾದಿಗೆ ತಮ್ಮ ಸಂಸ್ಥೆಯನ್ನು ನೋಡ್ಕೊಂಡು ಹೋಗ್ತೀವಿ ಅನ್ನುವಂತ ಒಂದು ಮಾತನ್ನು ಹೇಳಿದ್ರೆ ಅವರಿಗೆ ಒಪ್ಪಿಗೆ ಕೊಡ್ತಾರೆ, ಹೆಂಗ್ ಯಾವ ವ್ಯವಸ್ಥೆ ಇದೆ? ಸರ್, ಒಪ್ಪಿಗೆ ಕೊಡಕ್ಕ ಏನ್ ತೊಂದ್ರೆ ಆಗೋದಿಲ್ಲ, ಬಟ್ ಬೇರೆಯವರು ವಿಸಿಟ್ ಮಾಡ್ತಿರ್ತಾರೆ. ಮೊದ್ಲೇ ಒಂದ್ ಒಪ್ಪಿಗೆ ತಗೊಂಡ್ಬಿಟ್ರೆ ಒಂದು ಪತ್ರದ ಮುಖಾಂತರ ಆಗಿರ್ಬೋದು, ಇದ ಮೇಲೆ ಹಾಕಿ ಆಗಿರ್ಬೋದು. ಸೊ ಅದರಿಂದ ಏನಾಗುತ್ತೆ, ನಮಗೂ ಕೂಡ ವ್ಯವಸ್ಥೆ ಮಾಡ್ಕೊಳಕ್ ಅನುಕೂಲ ಆಗುತ್ತೆ. ಸೊ ಬೇರೆ ಗುಂಪುಗಳು ಬಂದಾಗ ಯಾವ ಗುಂಪಿಗೆ ನಾವು ಮಾಹಿತಿ ಕೊಡ್ಬೇಕು ಅನ್ನೋದು ತೊಂದರೆ ಇದ್ದಿರ್ತು. ಅಥವಾ ಬೇರೆ ವಿಸಿಟರ್ಸ್ ಮೊದಲೇ ಪರ್ಮಿಷನ್ ತಗೊಂಡ್ ಬಂದಾಗ ಅವ್ರಿಗೆ ಮಾಹಿತಿ ಕೊಡ್ಬೇಕು ಅಥವಾ ನಮ್ಮವ್ರಿಗೆ ಕೊಡ್ಬೇಕು ಅಂತ ಹೇಳಿ ಸ್ವಲ್ಪ ಅನಾನುಕೂಲ ಆಗುತ್ತೆ. ಆ ಸಂದರ್ಭದಲ್ಲಿ ಮೊದಲೇ ಒಂದ್ ಎರಡು ದಿವಸ ಮೊದಲ ಒಂದ್ ಪತ್ರದ ಮುಖಾಂತರ ನಮ್ಗೆ ಮಾಹಿತಿ ಕೊಟ್ಟರಿ ಅಂತ ಹೇಳಂತಂದ್ರೆ, ನಾವು ಅದೇ ಸಮಯಕ್ಕೆ ರೆಡಿ ಆಗಿದ್ದೇವೆ, ನಮ್ಮ ತಂಡದ ಜೊತೆ ನಿಮ್ ಮಾಹಿತಿ ಹಂಚ್ಕೋತೀವಿ. ಡಾಕ್ಟರ್, ತಮ್ಮ ಸಂಪರ್ಕ ನಂಬರ್ ನ ಕೊಡ್ತೀರಿ? ಯಾರಾದರೂ ತಮ್ಮ ಜೊತೆ ಮಾತಾಡಬೇಕು ಅಥವಾ ಚರ್ಚೆ ಮಾಡಬೇಕು ಅಂತಂದಾಗ ತಮ್ಮ ಮೊಬೈಲ್ ನಂಬರ್ ಅಥವಾ ಸಂಪರ್ಕ ಸಂಖ್ಯೆಯನ್ನು ಯಾವ್ದಾದ್ರು ಕೊಡ್ತೀರಿ? ಖಂಡಿತವಾಗ್ಲಿ ಸರ್, ನನ್ನ ದೂರವಾಣಿ ಸಂಖ್ಯೆ ಮೊಬೈಲ್ ಬಂದ್ಬಿಟ್ಟು 9880045728. ಇನ್ನೊಮ್ಮೆ ಹೇಳಿರ್ತೀನಿ, 9880045728. ಇಮೇಲ್ ಐ ಡಿ ಬಂದ್ಬಿಟ್ಟು sangappa@millets.res.in. ಇನ್ನೊಂದ್ಸತಿ ನಾನು ರಿಪೀಟ್ ಮಾಡ್ತೀನಿ, sangappa@millets.res.in. ಆತ್ಮೀಯರೆ, ಡಾಕ್ಟರ್ ಸಂಗಪ್ಪ ಅವರು ಹೇಳಿದಂತಹ ಮೊಬೈಲ್ ನಂಬರ್ ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9808045728. ಈ ನಂಬರ್ ಅನ್ನ ಸಂಪರ್ಕ ಮಾಡಬಹುದು. ತಮಗೇನಾದರೂ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ಇಮೇಲ್ಗೆ ಕೂಡ ತಾವು ಪತ್ರಗಳನ್ನು ಬರೀಬಹುದು. ಅದಕ್ಕಾಗಿ ಇಮೇಲ್ ವಿಳಾಸ sangappa@millets.res.in. sangappa@millets.res.in. ಇಮೇಲ್ ಐಡಿಗೆ ತಾವು ಪತ್ರಗಳನ್ನ ಬರೀಬಹುದು. ಒಳ್ಳೇದು ಡಾಕ್ಟರ್ ಸಂಗಪ್ಪ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಮತ್ತು ಆಸಕ್ತರಿಗೆ ಯಾವ ರೀತಿ ಭಾರತೀಯ ಸಿರಿಧಾನ್ಯದ ಸಂಶೋಧನಾ ಸಂಸ್ಥೆ ನಮ್ಮ ದೇಶದಲ್ಲಿ ಸಿರಿಧಾನ್ಯಗಳ ಪ್ರಗತಿಗೆ ಕಂಕಣಬದ್ಧವಾಗಿದೆ, ಈಗ 2023 ಯಾವ ರೀತಿಯಾದಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನ ಕೇಂದ್ರ ಸರ್ಕಾರ ತಮ್ಮ ಮೇಲೆ ಹೊರಿಸಿ ಇಡೀ ವಿಶ್ವಕ್ಕೆ ಸಿರಿಧಾನ್ಯಗಳ ಬಗ್ಗೆ ತಿಳುವಳಿಕೆ ನೀಡುವಂತಹ ಮತ್ತು ಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯ ಮಾಡಬೇಕು ಅನ್ನುವಂತಹ ಒಂದು ಜವಾಬ್ದಾರಿಯನ್ನು ತಮಗೆ ಕೊಟ್ಟಿದೆ. ಮತ್ತು ಅಂತಹ ಒಂದು ಜವಾಬ್ದಾರಿಯನ್ನು ನಿಭಾಯಿಸುವುದಕ್ಕೆ ಕಟಿಬದ್ಧರಾಗಿ ತಾವು ಸುಮಾರು 7 ಅದ್ಭುತವಾದಂತಹ ಯೋಜನೆಗಳನ್ನು ಹಾಕೊಂಡು ಮುಂದುವರಿತಾ ಇದ್ದೀರಿ, ಮತ್ತು ಅದನ್ನು ಒಂದು ನಿರ್ದಿಷ್ಟವಾದಂತಹ ಸಮಯದೊಳಗೆ ಮುಗಿಸಬೇಕು ಅನ್ನುವಂಥ ಒಂದು ಪ್ರತಿಜ್ಞೆ ಸ್ವೀಕಾರ ಮಾಡಿ ಅದೇ ರೀತಿಯಾಗಿ ತಾವು ಮುಂದುವರಿತಾ ಇದ್ದೀರಿ. ಈ ಎಲ್ಲ ಕಾರ್ಯಗಳ ಬಗ್ಗೆ ತಾವು ಸಾಕಷ್ಟು ವಿವರವಾಗಿ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ಈ ವಿಷಯಗಳು ನಮ್ಮೆಲ್ಲರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿ ನಾವು ಕೂಡ ಅಂದರೆ ವಿಶೇಷವಾಗಿ ರೈತರು ಮತ್ತು ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರು ಈ ಸಿರಿಧಾನ್ಯದ ಪ್ರಗತಿಯ ಮಿಷನ್ನಲ್ಲಿ ತಾವು ಕೂಡ ಭಾಗವಹಿಸಿ ಇಡೀ ವಿಶ್ವಕ್ಕೆ ಸಿರಿಧಾನ್ಯಗಳನ್ನು ಪರಿಚಯ ಮಾಡಿಸುವಂಥದ್ದು ಮತ್ತು ವಿಷಮುಕ್ತವಾದಂಥ ಆರೋಗ್ಯಪೂರ್ಣವಾದಂಥ ಆಹಾರವನ್ನು ಕೊಡುವಲ್ಲಿ ತಾವು ಕೂಡ ತಮ್ಮ ಸೇವೆಯನ್ನು ಸಲ್ಲಿಸುವಂತಹ ಒಂದು ಅವಕಾಶ ಅವರಿಗೂ ಕೂಡ ಆಗ್ತದ ಅನ್ನುವಂತಹ ಒಂದು ನಿಟ್ಟಿನೊಳಗೆ ನಮ್ಮ ರೈತರು ಈ ಮಿಷನ್ನಲ್ಲಿ ಅಥವಾ ಅಭಿಯಾನದಲ್ಲಿ ಭಾಗವಹಿಸಿ ನಮ್ಮ ದೇಶದ ಕೀರ್ತಿಯನ್ನು ಹೆಚ್ಚಿಸ್ತಾರೆ ಅನ್ನುವಂತಹ ಒಂದು ಆಶಯದ ಜೊತೆಗೆ ಏನು ಇಷ್ಟೆಲ್ಲ ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ. ತಮ್ಮ ಏನು ಕನಸುಗಳದಾವ ಅಥವಾ ತಮ್ಮ ಜವಾಬ್ದಾರಿ ಏನಿದೆ ಸಂಪೂರ್ಣವಾಗಿ ಅದರ ಮೇಲೆ ಯಶಸ್ಸು ಸಾಧಿಸಲಿ ಅಂಥೇಳಿ ನಾವು ನಮ್ಮ ಎಲ್ಲ ಕೇಳುಗರ ಪರವಾಗಿ ಹಾರೈಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಒಂದು ಮುಂಚೂಣಿ ಸಂಸ್ಥೆಯಾಗಿ IIMR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲ್ಲೆಟ್ಸ್ ರಿಸರ್ಚ್ ಹೊರಹೊಮ್ಮಲಿ ಅಂತೇಳಿ ಹಾರೈಸ್ತಾ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ನಿಮ್ ಕೇಳುಗರ ಜೊತೆ ಮಾಹಿತಿ ಹಂಚಿಕೊಂಡಿರೋದು ನನಗೂ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ನೀವು ಒಂದು ಒಳ್ಳೆ ಅವಕಾಶ ಕೊಟ್ರಿ. ಯಾಕೆ ಅಂತಂದ್ರೆ ಸಿರಿಧಾನ್ಯಗಳ ಬಗ್ಗೆ, ಆಮೇಲೆ ಇದರ ಉತ್ಪನ್ನಗಳ ಬಗ್ಗೆ, ಆಮೇಲೆ ಇದರಲ್ಲ ಆಗಿರುವ ಕೆಲಸಗಳ ಬಗ್ಗೆ, ಸ್ಪೆಷಲಿ ಸಂಶೋಧನೆ ಬಗ್ಗೆ ಹಾಗೂ ನಮ್ಮ ಯೋಜನೆಗಳ ಬಗ್ಗೆ ರೈತರಿಗೆ ಹಾಗೂ ಬೇರೆ ಆತ್ಮೀಯರಿಗೂ ಕೇಳುಗರಿಗೂ ಕೇಳಕ್ ಮಾಹಿತಿ ಹಂಚ್ಕೊಳಕ್ ನೀವು ಅವಕಾಶ ಮಾಡಿಕೊಟ್ರಿ, ನಾವು ಬಹಳ ಖುಷಿ ಆಗತ್ತೈತಿ. ಅಲ್ಲೇ ಸಿರಿಧಾನ್ಯದ ಬಗ್ಗೆ ಎಲ್ರಿಗೂ ಈ ಕಾರ್ಯಕ್ರಮದ ಮುಖಾಂತರ ತಿಳಿಯುತ್ತೆ. ಇದ್ರ ಜೊತೆಗೆ ಕ್ಷೇತ್ರ ವಿಸ್ತರಣೆಗಾಗಿ ಈ ಕಾರ್ಯಕ್ರಮ, ನೀವು ಹಮ್ಮಿಕೊಂಡಿರುವ ಕಾರ್ಯಕ್ರಮ ಸಹಾಯ ಆಗುತ್ತೆ. ಆಮೇಲೆ ನಮ್ಮ ಸಂಸ್ಥೆಯಿಂದ ಬರುವಂತ ಯಾವುದೇ ತರದ ಯೋಜನೆ ಆಗಿರ್ಬೋದು ಅಥವಾ ಕಾರ್ಯಕ್ರಮ ಚಟುವಟಿಕೆಗಳನ್ನ ರೈತರಿಗೆ ಮುಟ್ಟಲಿ, ರೈತರ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನೋ ಅಂತ ನಮ್ಮ ಆಸೆ ಭಾವನೆಗೆ ನೀವು ನಮ್ಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ನಮ್ಮ ಸಂಸ್ಥೆ ವತಿಯಿಂದ, ನಮ್ಮ ನಿರ್ದೇಶಕರ ವತಿಯಿಂದ ನಿಮಗೂ ಹಾಗೂ ನಿಮ್ಮ ತಂಡಕ್ಕೂ ಅನಂತ ಧನ್ಯವಾದಗಳು ಸರ್. ಹಾಗೂ ಕೇಳಿಗರಿಗೂ ಅನಂತ ಅನಂತ ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೆ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯ ಜವಾಬ್ದಾರಿಗಳು ಮತ್ತು ಚಟುವಟಿಕೆಗಳ ಕುರಿತು ಹೈದರಾಬಾದಿನ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯ ಕೃಷಿ ವಿಜ್ಞಾನಿಯಾಗಿರುವ ಡಾ ಸಂಗಪ್ಪ ಅವರೊಂದಿಗಿನ ಸಂದರ್ಶನದ ಮೂರನೇ ಭಾಗವನ್ನು ಕೇಳಿದಿರಿ. ಭಾರತ ದೇಶಕ್ಕೆ ಅಂದು ಇತ್ತು ಹಸಿವಿನ ಚಿಂತೆ, ಭಾರತ ದೇಶಕ್ಕೆ ಅಂದು ಇತ್ತು ಹಸಿವಿನ ಚಿಂತೆ, ಆಗಬೇಕಾಯ್ತು ಅದಕ್ಕೆ ಹಸಿರಿನ ಕ್ರಾಂತಿ, ಆಗಬೇಕಾಯ್ತು ಅದಕ್ಕೆ ಹಸಿರಿನ ಕ್ರಾಂತಿ, ಭಾರತ ದೇಶಕ್ಕೆ ಅಂದು ಇತ್ತು ಹಸಿವಿನ ಚಿಂತೆ, ಭಾರತ ದೇಶಕ್ಕೆ ಅಂದು ಇತ್ತು ಹಸಿವಿನ ಚಿಂತೆ. ವಿಶ್ವದ ಜನಜೀವನದ ಕ್ಷೇಮಾಭ್ಯುದಯದಲ್ಲಿ ಪ್ರಸಾರವಾಯಿತು. ನೆರವು ಸಿದ್ರಾಯ ಸಾಳುಂಕೆ, ನಿರ್ಮಾಣ ಬಿ ಶ್ರೀಧರ್ ಹಾಗೂ ಸೋಮಶೇಖರ್ ಎಸ್ ಹುರುಳಿ. ಸಾವಿ ಸಜ್ಜಿ ಹಾರಕ ಆರೋಗ್ಯಕ್ಕೆ ಪೂರಕ, ಸಾವಿ ಸಜ್ಜಿ ಹಾರಕ ಆರೋಗ್ಯಕ್ಕೆ ಪೂರಕ. ನವಣಿ ಜೋಳ ಊದಾಳು ಕೊಡುವುದು ಬಂಗಾರದ ಬಾಳು, ನವಣಿ ಜೋಳ ಊದಾಳು ಕೊಡುವುದು ಬಂಗಾರದ ಬಾಳು. ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ. ಇದು ವಿಜಯಪುರ ಆಕಾಶವಾಣಿ ಕೇಂದ್ರದ ಕೊಡುಗೆ. ಕಡೆಗಣಿಸದಿರಿ ಕಿರುಧಾನ್ಯಗಳು, ಇವು ಸಿರಿಧಾನ್ಯಗಳು, ಕಿರುಧಾನ್ಯಗಳು ಇವು ಸಿರಿಧಾನ್ಯಗಳು. ಕಿರುಧಾನ್ಯಗಳೆಂದು ಆತ್ಮೀಯ ಕೇಳುಗರೆ, ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಮಖಂಡಿ ತಾಲೂಕು ಚಿಕ್ಕಪಡಸಲ್ಗಿಯ ಸದ್ಲಪ್ಪ ನಬಿ ಹಾಗೂ ಸಂಗಡಿಗರಿಂದ ಭಜನೆ ಪದವನ್ನು ಕೇಳೋಣ. ಕಾತಿ ಕೇಳಿ ಆಗರಿ ಶಾಂತ ಗ್ವಾಲಿಯರಿ ಮ್ಯಾಗ ಸತ್ತೋಳ ಶರಣ ಕೋರಿ ಕಾವ್ತಿದ್ದ ಯಾವ ಕೊರಿಯಕ್ಕ ಯೋದ ಬೆಟ್ಟ ಮಾರತೆ ಅಂತ ಇಲ್ಲೇ ಇರಬೇಕಂತೋ ಹೆಂಗ ಹೇಳವಾದ ರಾವತ್ತೋ ಪ್ಯಾಣದ ಮೇಲೆ ಪ್ಯಾಣವಸ್ತೆ ಮಾಡುತ್ತಾ ಕಡಿಯ ಬಗಿಲ್ಲ ಕೊಳದಾಗ ಹಾಣ ಭಗವಂತೋ ಕೈಲಸ್ವಾಗಿಲ್ಲ ಕರಿತೋ ದಾನ ಧರ್ಮನ ಗುದು ಮಾಸ್ತೋ ಪಲ್ಲದಾರಿ ಪಚದಾರಿ ಶಿಕ್ಷೆ ಸ್ವರ್ಣ ದರ್ಶನೆಲ್ಲರಿಗಾಯಿತೋ ಕಾಪಾಡಿ ಭಗವಂತೋ. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ ವಾಣಿ